ಕಲೀರು ಮನಿಯೋ ಮೋತೋ ಮಂಟಪದ ಮಾನೆ ಕೋಟ್ಯೋ ಮಂಟಪದ ಮಾನೆ ಕೋಟ್ಯೋ ಮಂಟಪದ ಮಾನೆ ಕೋಟ್ಯಣ್ಣನ ಮನಿಯೋ ಕಟ ಚಿದರ ಮನಿಯೋ ಕಟ ಭದ್ರೇರ ಮನಿಯೋ ಕಟಸಿದಣ್ಣಯ ಗೊಂದೂಡಿ ಗ್ಯಾರೆ ನಯ ಗೊಂದೂಡಿ ಗ್ಯಾರೆ ಸರಸಿದರ ಮನಿಯೋ ಸರ ಭದ್ರೇರ ಮನಿಯೋ ಸರಸಿದ ತಿಗಿ ಗೊಂದೂಡಿ ಗ್ಯಾರೆ ಕಬರಿ ವಲ್ಲೆ ಕಸವೇಟ ಕೋಪೇಟ ಹಣ್ಣಡಿಕೆ ಸಿಪೇಯಾಳಿ ಗಸವ ಕೆ ಸಿಪೇಯಾಳಿ ಗಸವೇ ಸಿಪೇಯಾಳಿ ಗಸವ ಮೇಲ ಗಸವ ಕಸ ಮರ್ಗಿ ಮಾಡಿ ಚೌಕ ಬರಿ ಬೇಕೆ ಮಾಡಿ ಚೌಕಾಬರಿ ಮಾಡಿ ಚೌಕಾಬರಿ ಬೇಕೆ ಹಿರಿಯ ಕ ಸೂರ್ಯ ಮಗೆದಾರಾಗಿ ಬರಿ ಬೇಕೆ ಮಗೆದಾರಾಗಿ ಬರಿ ಬಾಳೆ ಬಲ ಕಾಗಿ ಇಳ್ಳಿಯೋ ಎಡಕಾಗಿ ನಾಗ ಸಂಪಿಗೆ ವಾಡ ನೆಡಗೆ ಸಂಪಿಗೆ ವಾಡ ನೆಡಗೆ ಸಂಪಿಗೆ ವಡ ನೆಡದಲ್ಲಿಟ ಕೊಂಡು ಇಂಬ ನೋಡಿ ಚೌಕ ಬರಿ ಬೇಕೆ ನೋಡಿ ಚೌಕ ಬರಿ ಬೇಕೆ ಅಂಬಂದಿರಿ ಅಂಬು ಅಂದಿರಿ ಅಂಬಿನ ತುದಿಗೆ ಅಂಬಡಿ ಎಲೆ ಕಟ್ಟಿ ಮಾವಿನ ಫಲ ಕಟ್ಟಿ ಕರಿಕಿ ಮಲ್ಲಿ ಕಟ್ಟಿ ಕನ್ನೇರಿ ಫಲದಿಂದ ಎಣ್ಣೆ ತಮ್ಮೈ ಗರಸಿನ ಚಾನ್ ಬನ್ನಿರೇ ಎಣ್ಣೆ ತಮ್ಮೈ ಎಣ್ಣೆ ಹಚ್ಚಾನ್ ಬನ್ನಿರೇ ಆ ಅಂಬಂದಿರಿ ಅಂಬೋ ಅಂದಿರಿ ಅಪ್ಪ ಹಿಡದಾಡ ಉದಿ ಅಂಬೋ ಅಂದಿರಿ ಅಂಬಿನ ತುದಿಗೆ ಅಂಬಡಿ ಎಲೆ ಕಟ್ಟಿ ಮಾವಿನ ಫಲ ಕಟ್ಟಿ ಕರಿಕಿ ಮಲ್ಲಿ ಕಟ್ಟಿ ಕನ್ನೇರಿ ಫಲದಿಂದ ಎಣ್ಣೆ ತಮ್ಮೈಗೆಣ್ಣೆ ಹಚ್ಚಾನ್ಬನ್ನೀರೇ ಎಣ್ಣೆ ತಮ್ಮೈಗೆಣ್ಣೆ ಹಚ್ಚಾನ್ಬನ್ನೀರೇ ಆ ಅಂಬಂದಿರಿ ಈ ಅಂಬೋ ಅಂದಿರಿ ಮಾವೈ ಹಿಡಿದಾಡ ಉದಿ ಅಂಬೋ ಅಂದಿರಿ ಅಂಬಿನ ತುದಿಗೆ ಅಂಬಡಿ ಎಲೆ ಕಟ್ಟಿ ಮಾವಿನ ಫಲ ಕಟ್ಟಿ ಕರಿಕಿ ಮಲ್ಲಿ ಕಟ್ಟಿ ಕನ್ನರಿ ಫಲದಿಂದ ಎಣ್ಣೆ ತಮ್ಮೈ ಗರಸಿನ ಚಾನ್ ಬನ್ನೀರೇ ಎಣ್ಣೆ ತಮ್ಮೈ ಎಣ್ಣೆ ಹಚ್ಚಾನ್ ಬನ್ನೀರೇ ಪಲ್ಲಂಗಿ ಪಾಣೇರು ಕೆಲ ಕುಂಬ ಜಾಣೇರು ಆ ಅಂಬಂದಿರಿ ಅಂಬಂದಿರಿ ಅಂಬಿನ ತುದಿಗೆ ಅಂಬಡಿ ಎಲೆ ಕಟ್ಟಿ ಮಾವಿನ ಫಲ ಕಟ್ಟಿ ಕರಿಕಿ ಮಲ್ಲಿ ಕಟ್ಟಿ ಎಣ್ಣೆ ತಮ್ಮೈ ಎಣ್ಣೆ ಚಾನ್ ಬನ್ನೀರೇ ಎರಡವರವನೆ ಎಣಸಿ ಗಂಟನೆ ಕಟ್ಟಿ ಗುತ್ತಿ ಗೊಂದಲೆ ಕಳೋ ಗಂಟನೆ ಕಟ್ಟಿ ಗುತ್ತಿ ಗೊಂದಾಲೆ ಕಳೋ ಜ್ಞಾನ ಗೊಂದಾಲೆ ಕಳೋ ಗುತ್ತಿ ಗೊಂದಾಲೆ ಏನೇಳಿ ಕಳೋ ಜ್ಞಾನ ಗುತ್ತಿ ದಾಮೂತಿ ನಾ ತ್ಯಾರೆ ಬರ ಮೂತಿ ನಾ ತ್ಯಾರೆ ತರೆ ಬರಾಲೆಳಿ ಕಳು ಜ್ಞಾನ ಗೋತಿ ನಡ ದೊರಿಯೆ ತೋಡೋ ದಾನ ತೋಡೋ ನಡ ದೊರಿಯೆ ಏನೇಳಿ ತಡು ದಾನ ಸುಂಕ ಕೋಟರ ತೋ ಬೇಡೋಲ ಬಿಡವಾಲೆಂದು ತರು ಜ್ಞಾನ ತ್ವಾರ ಕೋಟೆ ಕಳೋ ಜ್ಞಾನ ಕೋಟೆ ಕಳೋ ತ್ವಾರ ಕೋಟೆ ಕಳು ಜ್ಞಾನ ಲಪೋಯ ಸುಂಕ ಕೊಟ್ಟು ತೆರಿಯ ತರು ಜ್ಞಾನ ತೆರಿಯ ತರು ಜ್ಞಾನ ಲಪೋಯ ಹರಿಮನೆ ಅಣದಿರ ಕರೋ ದಾನ ಅಣದಿರ ಕರೆ ಹರಿಮನೆ ಅಣದಿರ ಕರು ಜ್ಞಾನ ಪಯತಾನೆ ಮೋತಿ ನಾ ತೆರಿಯ ಹಿಡಿರೆ ತೆರಿಯ ಸರಂಗಿ ಅಣದಿರ ಕಿಶಿ ಕಿಶಿನ ಗಿಯಲ ಬ್ಯಾಡಿ ಮೋತಿ ನಾ ತೆರಿಯ ಬಿಡ ಸಿಡಿ ತೆರಿಯ ಬಿಡ ಮೋತಿ ನಾ ತೆರಿಯ ಬಿಡ ಸಿಡಿರ ಅಣ್ಣವದೀರ ಮದವಣ ಮೀಯಲ್ಲೇ ಹೊರೋಟ ಮೀಯಲ್ಲೇ ಕಂಚಿ ಮರ ನಡಿಗೆ ಕಂಚೇರಲೆ ಗುಂಡೋಡಿ ಹಿರಿಯ ಕಾನೀರಾಯೇರೋ ದಾಳ ಕಾನೀರಾಯೇರೋ ಹಿರಿಯ ಕಾನೀರಾಯೇರೋ ದಾಳ ತಮನಿಗೆ ಕಂಚಿ ಜೀಗಕ್ಕೆ ನೀರ ಕಾಜೀಗಕ್ಕೆ ಗಕ್ಕೆ ನೀರಾನೆ ಕಶಾಳ ಬಣ್ಣದ ಬೆಂಕಿ ಊರೋಶಾಳ ಬೆಂಕಿ ಊರೋ ಬಣ್ಣದ ಬೆಂಕಿ ಊರುಶಾಳ ಲಿರಿಯ ಕ ಸಂಪಿ ಗೂವಕ್ಕೆ ಗಮಗರದು ಗಮಗರದು ಕಾಶಿದ ನೀರೋ ಆ ನೀರಿಗಿನ್ಯಾರೆ ಓದೋ ಗ್ಯಾವೋನ್ಯಾರೆ ಓದೋ ನೀರಿಗಿನ್ಯಾರೆ ಓದು ಗ್ಯಾವೋ ಲಿಗಳಿಗೆ ನಿಸ್ತ್ರೇ ಮದೋ ವಣ್ಣ ಬಿಡ ಸಿಡಿನ ತೆರಿಯ ಬಿಡ ಸಿಡಿರ ಅಣ್ಣವದೀರ ಮದವಣ ಮೀಯಲ್ಲೇ ಹೊರೋಟ ಮೀಯಲ್ಲೇ ಹೊರೋಟ ಮೀಯಲ್ಲೇ ಹೊರಟಾನೋ ಲಿಗಳಿಗೆ ಮೀಯ ಬಚ್ಚಲಿಗೋ ದಾಳಾನೆ ದೋ ಕಂಚ ಚಿಚ್ಚಿ ಮರ ನಡಿಗೆ ಚಂಚೇರಲೆ ಗುಂಡೋಡಿ ಹಿರಿಯ ಕ ನೀರಾಯೇರೋ ದಾಳೋ ಕ ನೀರಾಯೇರೋ ಹಿರಿಯ ಕ ನೀರಾಯೇರೋ ದಾಳೋ ತಮನಿಗೆ ಕಂಚಿ ಜಿಗಕೆ ನೀರಾಕಾಶೋ ಜಿಗಕೆ ನೀರಾಕಾಶೋ ಜಿಗಕೆ ನೀರಾನೆ ಕಾಶಾಳೋ ಬಣ್ಣದ ಬೆಂಕಿ ಊರೋ ಶಾಲೋ ಬೆಂಕಿ ಊರೋ ಬಣ್ಣದ ಬೆಂಕಿ ಊರು ಶಾಳೋ ಲಿರಿಯ ಸಂಪಿ ಗೋವಾ ಕೆ ಗಾಮ ಗರದೋ ಗೋವಾ